ಸಂಸಾರದ್ದು ಹೊಲಮನಿದ್ದು ಮಾಹಿತಿ ಗೊತ್ತಾಗಬೇಕು. ಗೊತ್ತಾಗ್ಬೇಕು ರೀ ಸರ್, ಅತ ನಾನಲ್ಲ ಆತನ ನೋಡಿಕೆಂತನ ಇವಾಗ ಅದ್ರಾಗ ಎದಕ್ಕೆ ತಲೆ ಓಡಿಸ್ಬೇಕಂತ ಸ್ವಲ್ಪ ಅದ್ರಾಗ ಓಡಿಸಿಲ್ಲ ರೀ ಸರ್. ಆತನೇ ನೋಡಿಕೆಂತನ. ನಾವು ಏನಂದ್ರೆ ಕೂಲಿಯವ್ರನ್ನ ಕರ್ಕೊಂಡು ಹೊಲ್ದಾಗ ಮಾಡ್ಸಮ್ ನಮ್ದು ಅಂದ್ರೆ ಹೊಲಮ ನೋಡ್ಕೊಂಡು ಮತ್ತೆ ಕೂಲಿಯರ್ಗಳು ಕಸಗಿಸಿ ತೆಗೆಯಕ ಕಾಲು ಇಡತ್ನಾಗ ನೀವು ಹಿಂದಿರ್ತೀರಿ? ಹಿಂದೆ ಇರ್ತೀವಿ ರೀ ಸರ್, ಹಿಂದೆ ಇರ್ತೀವಿ ನಾವು ಮತ್ತೆ ಹೋಗ್ತೀವಿ ಇಡಕ್ಕೆ. ನೋಡಮ್ಮ, ಈಗ ಕೂಲಿ ಆಳುಗಳು ಮಾಡೋದಕ್ಕೆ ಮತ್ತೆ ಮನೆಯವರು ಮಾಲಕರು ಮಾಡೋದಕ್ಕೆ ಏನು ವ್ಯತ್ಯಾಸ ಆಗುತ್ತೆ? ಯಾಕಂತಂದ್ರೆ ಕೂಲಿ ಆಳುಗಳು ಅವ್ರು ಬಡಬಡ ಬರಲ್ಲ, ಕಾಳ ಮುಂದೆ ಸಾಲ ತಗೊಂಡು ಹೋಗಂಗಿಲ್ಲ, ಹೆಂಗೆ ನೀವು ಹೆಂಗೆ ಮಾಡ್ಬೇಕು ಇವೆಲ್ಲ? ಮನೆಯವ್ರು ಮಾಡೋದಕ್ಕೆ ಮತ್ತು ಕೂಲಿ ಆಳು ಮಾಡೋದಕ್ಕೆ ಹೆಂಗೆ ಫರ್ಕ್ ಆಗ್ತದೆ? ಡಿಫ್ರೆಂಟ್ ಆಗ್ತದ ರೀ. ಅಂದರೆ ಅವ್ರನ್ನ ಬಂಗ್ಸ್ಬೇಕು ರೀ, ಬರೀ ತೆಗೀರಿ ಅಂತ ಜೀಲಿ ಮಾಡ್ಬೇಕಾಗ್ತದ ರೀ. ಹಂಗೆ ಆದರೆ ಹಂಗೆ ಮಾತಾಡಿಕೆ ಅಂತ ಹಂಗೆ ಕರ್ಕೊಂಡು ಹೋಗ್ಬೇಕು ರೀ ಅವ್ರನ್ನ. ಅಷ್ಟೊಂದೇನು ಮಾಡಲ್ರಿ. ಮತ್ತು ಮನೆಯವ್ರು ಮಾಡಿದ್ದು ಎಷ್ಟನ್ನಾಗಲಿ ಬೇಸಾಗ್ತದ, ಫಾಸ್ಟ್ ಆಗ್ತದೆ ಕೆಲಸ, ಮತ್ತೆ ಅವ್ರು ನಿಧಾನ ಮಾಡ್ತಾರೆ ಕೂಲಿಯವರು. ಈಗ ನೋಡಮ್ಮ, ಈಗ ಹತ್ತಿ ಬಿಡಿಸೋ ಟೈಮ್ನಾಗ ಈಗ ನೀನು ಹತ್ತಿ ಬಿಡಿಸ್ತಿದ್ದಿ ಕೂಲಿಯವ್ರ ಜೊತೆ, ಕೂಲಿಯವ್ರುಗಳು ಕೂಡ ಹತ್ತಿ ಬಿಡಿಸ್ತಾರೆ, ಅವರಷ್ಟು ಬಿಡಿಸ್ತಾರೆ ಮತ್ತು ನೀನು ಮನೆ ಹಾಕಿ ಮನೆ ತಾಗಿ ಹೆಂಗೆ ನೀನು ಎಷ್ಟು ಬಿಡ್ತಿದ್ದಿ? ಅವ್ರಿಗಿನ್ನ ಜಾಸ್ತಿ ಬಿಡಿಸ್ತೀವಿ ರೀ ನಾವು. ಅಂದರೆ ಇವಾಗ ಕೂಲಿ ಬರಲ್ರಿ, ಕೆ ಜಿ ಲಕ್ಕ ಬಿಡಿಸ್ತಾರಲ್ಲ ಅವ್ರಿಗೆ ಬಿಟ್ಟು ಬಿಡ್ತೀವಿ ನಾವು. ಹೌದು, ಕೆ ಜಿ ಲಕ್ಕ ಅವರಿಗೆಲ್ಲ, ಇನ್ನು ಅವರೇ ಚಲೋ ಆಡ್ಸಂತ ನಾವು ಅವ್ರ ಹಿಂದಿರ್ತೀವಿ ಅಷ್ಟೇ ರೀ. ಹೆಂಗಮ್ಮ ಈಗ ಪ್ರಾರಂಭದಲ್ಲಿ ಚಲೋ ಮೊದಲಿಗೆ ಹತ್ತಿ ಬಿಡಿಸ್ತದ, ಚಲೋತ್ನಾಗಿ ಹತ್ತಿ ಬಿಟ್ಟಿರ್ತದ, ಹೆಂಗೆ ಕೆ ಜಿ ಅವ್ರು ಬಿಡಿಸ್ತಾರ ದಿನಕ್ಕೆ, ಅವ್ರು ಎಷ್ಟು ಕೆ ಜಿ ಅವ್ರು ಬಿಡಿಸ್ತಾರೆ ಲೆಕ್ಕ? ಅವರು ಎಷ್ಟು 80 ಕೆಜಿ ಬಿಡ್ಸೋದು ಅವರು, ಒಬ್ಬೊಬ್ರು ಒಬ್ಬೊಬ್ರು 60 ಕೆಜಿ ಹಂಗೆ ಬಿಡಿಸ್ತಾರೆ ರೀ. 16 ರೂಪಾಯಿ ಕೆಜಿ ರೀ ಹತ್ತಿ ಬಿಡ್ಸಕ್ಕೆ. ಅವರಿಂದ ಹತ್ತಿ ಬಿಟ್ರೆ ಮತ್ತೆ ನಾವು ಇರ್ಬೇಕು ರೀ, ಹೇಳಕ್ಕೆ ಅಂತ ಬೇಸ್ ಬಿಡಿಸ್ರಿ ಅಂತ. ನೋಡಮ್ಮ, ನಮಗೆ ನೆನಪಿದ್ದಂಗೆ 4 ರೂಪಾಯಿ 5 ರೂಪಾಯಿ ಕೆಜಿ ಬಿಡಿಸ್ತಿದ್ರು ಅವಾಗ, ಈಗ ನೋಡು ಈಗ ಬಿಡಿಸೋದು ಭಾಳ ತುಟ್ಟಿ ಆಗ್ಬಿಟ್ಟದ. ತುಟ್ಟಿ ಆದ್ರಿ ಸರ್, ಇವಾಗ 16 ರೂಪಾಯಿ 18 ರೂಪಾಯಿ 20 ರೂಪಾಯಿ ತನ ಆದ್ರಿ. ಅದು ಮತ್ತೆ ಈಗ ಮಳೆಗಳು ಏನಾದರೂ ಮಾಡತ್ತಪ್ಪ ಅಂತಂದ್ರೆ ಮತ್ತೆ ಅದು ಕೂಲಿ ಡಿಮಾಂಡ್ ಜಾಸ್ತಿ ಆಗ್ತದ. ಹಾಂ, ಜಾಸ್ತಿ ಆಗ್ತದ ರೀ, ಭಾರಿ ರಿಸ್ಕ್ ಆದ್ರಿ. ಹೌದು, ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು, ಮತ್ತೆ ಅವ್ರಿಗೆ 16 ರೂಪಾಯಿ ಕೊಡೋದಲ್ಲ ಅಂತ ಮತ್ತೆ ಟ್ರಾಕ್ಟರ್ ಕಿರಾಯಿ ಬೇರೆ ಕೊಡ್ಬೇಕಾಗ್ತದ್ರಿ. ಈ ವರ್ಷ ಭಾರಿ ಲಾಸ್ ರೀ. ಹೆಂಗಮ್ಮ ಇಳುವರಿ ಈ ಸಲ ಹೆಂಗ, ಯಾಕೆ ಲಾಸ್ ಅಂತ ಹೇಳ್ತಿದ್ದಿ? ಏನು ಮಳೆ ಚಲೋ ಆಗ್ಲಿಲ್ಲ, ಏನು ಸಿಕ್ಕಾಕತ್ತ, ಹೇಗೆ ಏನು ಮಳೆ ಬರ್ಲಿಲ್ಲ ಕೈ ಕೊಡ್ತೆ ಹೇಗೆ? ಇಲ್ರಿ ಸರ್, ಮಳೆ ಜಾಸ್ತಿ ಆಯ್ತಲ್ಲ, ಕೆಳಗಿದ್ದ ಕಾಯಿ ಎಲ್ಲ ಇದಾಗಿಬಿಡ್ತು, ಮೇಲೆ ಅದೆಲ್ಲ ಉದುರು ಹೋಯ್ತು ಮಗ್ಗೆ. ಈ ವರ್ಷ ಭಾರಿ ಡಿಫ್ರೆಂಟ್ ಆಗ್ಯಾವ್ರಿ. 6 ಎಕರೆ ಭೂಮಿ ಒಳಗೆ ಇವೋಸು ಹತ್ತಿ ಹಾಕಿದ್ರೆ ಮತ್ತೆ ನಡ್ಬರ್ಗ್ ಏನಾರ ತೊಗರಿಗೆ ಹಾಕಿದ್ರಿ? ಹತ್ತೆನೆ ಹಾಕಿದ್ವಿ ಸರ್, 6 ಎಕರೆ ಹತ್ತೆನೆ ಹಾಕಿದ್ವಿ. ಸಪ್ರೇಟ್ 1 ಎಕರೆ ಮೆಣಸಿನ ತೋಟ ಇಟ್ಟಿದ್ವಿ. ಅಂದ್ರೆ 1 ಎಕರೆಗೆ 10 ಕ್ವಿಂಟಲ್ ಬಂದಲ್ರಿ ಸರ್. ಯಾಕೆ ಮಚ್ಚಿಟ್ಟಳ ಭಾಗದಲ್ಲಿ ಅದ ನಂತರ ಚಲೋ ಎರಿ ಭೂಮಿ, ಅಲ್ಲಿ 15 ಕ್ವಿಂಟಲ್ 16 ಕ್ವಿಂಟಲ್ 20 ಕ್ವಿಂಟಲ್ ತನಕ ಕೆಲವೊಬ್ರು ಇದು ಬಂದರು ಇಳುವರಿ ಪಡ್ಕೊಂತಾರ ಅತ್ಯಾಗ. ಬರ್ತಾವ್ರಿ. ಅಂದ್ರೆ ಮಳೆಗಾಲ ಜಗ್ಗಿ ಅದಲ್ಲ, ಹೊಲಗಳು ಪಟ್ಟಿ ಇರ್ತಾವ್ರಿ ಅವು ಹೊಲಗಳು, ಇವು ತೊಗ್ಗಲ್ಲ ನೀರು ಗೀರು ನಿಂತು ಇದಾಗಿ ಬಿಡ್ತಾವ್ರಿ, ಅವು ಬೇಸಿದ್ದು ಬೇಸಾಗ್ತಾವ್ರಿ. ಹೆಂಗಮ್ಮ ಮೆಣಸಿನ್ಕಾಯಿ ಹೆಂಗ್ ಬಂತು? 1 ಎಕರೆ ಮೆಣಸಿನ್ಕಾಯಿ ಹಾಕಿದೆ ಅಂತ ಹೇಳಿದ್ರೆ ಏನು ಒಣ ಮೆಣಸಿನ್ಕಾಯಿ ಅಥವಾ ಏನೋ ಹಸಿ ಮೆಣಸಿನ್ಕಾಯಿ? ಒಣ ಮೆಣಸಿನ್ಕಾಯಿ ರೀ. ಗುಂಟೂರ ಬ್ಯಾಡಗಿ? ಗುಂಟೂರೇ ರೀ. 5 ಕ್ವಿಂಟಲ್ ಆಗಿದ್ರಿ 1 ಎಕರೆ. ಭಾಳ ಕಡಿಮೆ ಆತಮ್ಮ, 1 ಎಕರೆಗೆ ನೀವು 5 ಕ್ವಿಂಟಲ್ ಅಂತಂದ್ರೆ ಈಗ ಒಂದು 10-15 ಕ್ವಿಂಟಲ್ ಆದ್ರೆ ಬರ್ಬೇಕು. ಬರ್ಬೇಕು ರೀ ಸರ್, ಲಾಸ್ ಆಗ್ಯದ್ರಿ. ಆದ್ರೆ ಮತ್ತೆ 1 ಎಕರೆ ಮೆಣಸಿನ್ಕಾಯಿ ಮತ್ತೇನು ಅದಕ್ಕೆ ಏನಾರು ಹೊಂಡ ಗಿಂಡ ನೀರಿನ ವ್ಯವಸ್ಥೆ ಬೇಕಾಗ್ತದ ಮತ್ತೆ ಹೆಂಗೆ ಮಾಡ್ರಿ? ಅದು ಮಳೆ ಬಂದೇ ಜಾಸ್ತಿ ಬಂದು ಸತ್ತೋಗ್ಯದ್ರಿ. ಅದಕ್ಕೆ ಗೊಬ್ಬರ ಗಿಬ್ಬರ ಎಲ್ಲ ಚೆಲ್ಲಿ ಅಂದ್ರೆ 1.5 ಲಕ್ಷ ಆಗಿದ್ರಿ ಖರ್ಚು. ಕಳೆ ಗೊಬ್ಬರ ಮತ್ತೆ ಕುಂಟೆ ಗಿಂಟೆ ಅರಸೋ ಎಲ್ಲ ಬಂದು ಎಣ್ಣೆ ಮತ್ತೆ 1.5 ಲಕ್ಷ ಆಗಿದ್ರಿ. ಅದು 5 ಕ್ವಿಂಟಲ್ ಆಗಿದ್ರಿ. ಬಹಳ ಲಾಸ್ ಆತಮ್ಮ, ಯಾಕಂತಂದ್ರೆ ಈಗ ಹಾಕಿದ ದುಡ್ಡು ವಾಪಸ್ ಬರ್ಲಿಲ್ಲ. ಬರ್ಲಿಲ್ಲರಿ. ಒಂದೊಂದು ವರ್ಷ ಹಿಂಗ ಆತದ, ಒಂದೊಂದು ವರ್ಷ ಹಂಗ ಆತದ. ಮಾಮೂಲಿ ರೀ, ಮತ್ತೆ ಏನ್ ಮಾಡ್ತೀರಿ, ಎತ್ತರ ಬದುಕದ ಅಷ್ಟೇ ಅಲ್ಲ. ಮತ್ತೆ ನಮ್ಮ ಈಗ ಮೆಣಸಿನ್ಕಾಯಿ ಅನುಭವ ನಿಮ್ಮ ಮೊದ್ಲಿತ್ತ ಏನು? ಇದು ವರ್ಷ ಹಾಕಿದ್ರಿ? ವರ್ಷ ಆಗ್ತವ್ರಿ. ಹೋದ ವರ್ಷ ಹೆಂಗಾತು? ಹೋದ ವರ್ಷ ಬೇಸಿತ್ರಿ, ರೇಟ್ ಇದ್ದಿಲ್ರಿ. ಅದು 1.5 ಲಕ್ಷ ಮತ್ತೆ ಎಲ್ಲ ಮೇಲೆ ಬಂತ್ರಿ. ಬೇಸೇನು ಬೆಳೆದಿತ್ರಿ ಅಂದ್ರೆ ರೇಟ್ ಇದ್ದಿಲ್ಲಲ್ಲ, ಅದ್ರ ಖರ್ಚು ಒಂದು ಹೋಗ್ಬಿಟ್ಟದ್ರಿ. ಅಂತಂದ್ರೆ ಈಗ ಮಿನಿಮಮ್ 1 ಕ್ವಿಂಟಲ್ ಮೆಣಸಿನ್ಕಾಯಿ ಎಷ್ಟು ರೇಟ್ ಇರ್ಬೇಕಮ್ಮ ರೈತರಿಗೆ ಒಂದು ಚಲೋ ಲಾಭ ಸಿಗ್ಬೇಕು, ರೈತರಿಗೆ ಒಳ್ಳೇದಾಗ್ಬೇಕಪ್ಪ ಅಂತಂದ್ರೆ? 15-16 ಸಾವಿರ ಇದ್ರೆ ಮತ್ತೆ ಗಿಟ್ತದ್ರಿ. ಆದ್ರೆ ಬೇಸ್ ಬೆಳಿಬೇಕು ರೀ ಅಂದ್ರೆ. ಈ ಹುಳ ಮತ್ತೆ ರೋಗ ಜಾಸ್ತಿ ಅದಕ್ಕೆ ಮೆಣಸಿನ್ಕಾಯಿಗೆ? ಹ್ಮ್, ಜಾಸ್ತಿ ರೀ, ರೋಗ ಜಾಸ್ತಿ. ಎಣ್ಣೆ ವಾರಕ್ಕೆ 2-3 ಸತಿ ಹೊಡ್ಬೇಕಾಗ್ತದ್ರಿ. ಹೊಡಿಬೇಕಾಗ್ತದ್ರಿ. ಮತ್ತೆ ಎಣ್ಣೆ ಗಿಣ್ಣೆ ಹೊಡೆಯೋದು ನಿಮ್ಮ ಮನೆಯವ್ರು ಹೊಡಿತಾರೆ ಅಥವಾ ನೀವು ಹೋಗ್ತಿರೋ ಹೊಲಕ್ಕೆ ಈ ರೋಗ ಬಂದದ ಈ ಎಣ್ಣೆ ಬಿಡಬೇಕು ಅವೆಲ್ಲ ರೊಕ್ಕ ತಗೊಂಬರ್ತೀರಾ ಏನು ಎಲ್ಲ ಎಣ್ಣೆ ಮತ್ತು ಉದ್ರಿ ಅಂಗಡಿಯಾಗ ತಗೊಂಬರ್ತೀರ ಹಂಗೆ? ನಾ ರೊಕ್ಕ ಇದ್ದಾಗ ರೊಕ್ಕ ಕೊಟ್ಟು ತರ್ತೀವಿ ರೀ, ಉದ್ರಿ ತರ್ತೀವಿ. ರೊಕ್ಕ ಟೈಮ್ ಇಲ್ಲ ಅಂದ್ರೆ ನಮ್ಮವರೇ ಹೊಡಿತಾರೆ, ನಾವು ನೀರಿಗೆ ರೊಕ್ಕ ಹೋಗ್ತೀವಿ ರೀ ಹೊಲಕ್ಕೆ. ನೋಡಮ್ಮ ಈಗ ಒಕ್ಕಲ್ತನ ನಿನಗೆ ಮದುವೆ ಆಗಿದ್ಮೇಲೆ ತವ್ರ ಮನೆಗೆ ಬಿಟ್ಟು ಮತ್ತು ಗಂಡನ ಮನೆಗೆ ಬಂದು ಒಕ್ಕಲ್ತನದಾಗ ನಿಮ್ದು ಭಾಳ ನಡೆದದ. ಒಕ್ಕಲ್ತನದಾಗ ನಿಮ್ದು ಮನೆ ಏನಾದರೂ ಒಳ್ಳೆದಾಗದ? ರೊಕ್ಕಕ್ಕೆ ಉಳಿದಿದ್ದು ಈ ಸಲ ಬಂಪರ್ ರೊಕ್ಕ ಬಂದವಪ್ಪ, ಚಲೋ ರೇಟ್ ಸಿಕ್ತು, ಒಳ್ಳೆ ಇಳುವರಿ ಬಂತು, ಒಕ್ಕಲ್ತನದಾಗ ಖುಷಿ ಐತೆ ಅಂತ ಹೇಳ್ತೇವೆ ನೀನು? ಖುಷಿ ಆದ್ರಿ. ಬಂದಾಗ್ಲಿ ಸಂದ್ರೆ ನಾವು ಮಾತ್ರ ಮುಂದಾಗಿವಂತ ನಮ್ಗೆ ಅನಿಸ್ತದ್ರಿ. ಲೈಫ್ ಏನ್ ಚಲೋ ಅದ ಅನಸ್ತದ್ರಿ ಇಲ್ಲಿ ದುಡಿಬೇಕು ದುಡಿಬೇಕ್ರಿ ಮನೆ ಹತ್ರ ಅನ್ಬದ್ ಇಲ್ಲರಿ ದುಡಿಕೆ ಅಂತಾನೆ ಇರ್ಬೇಕು ಅಷ್ಟು ಮಾಡ್ಬೇಕು ಇವತ್ತು ಹೊಲಕ್ಕೆ ಹೋಗ್ಲ ನಡೀತದ ಇವತ್ತು ನಡೀತಂಗಿಲ್ಲ ಹಂಗಿಲ್ಲ ಅದು ನಮ್ ಹೊಲದ ಮೇಲೆ ನಮ್ದು ಖ್ಯಾಲ್ ಇರ್ಬೇಕು ಹೊಲಕ್ ಹೋಗಬೇಕ್ರಿ ಹೊಲಕ್ ಹೋಗ್ಬೇಕು ಒಂದ್ ದಿವಸ ಮನೆಯಲ್ಲಿ ಒಂದ್ರೆ ಮತ್ತೆ ಹೊತ್ತುಕೊಳ್ಳೋವಾಗ ಸ್ವಲ್ಪ ತ್ರಾಸ ಆತದಲ್ಲ ಹೊಲಕ್ ಹೋಗ್ಬೇಕ್ರಿ ಮನೆಗ ಹೈನಿಗೆ ನಾಟಕರ ಮರಿ ಕೋಳಿ ಮರಿ ಮತ್ತೇನ ಮತ್ತೀಗ ಹೊಲ ಮನೆ ಎಲ್ಲ ನೋಡ್ಕೊಂಡು ನಿಮ್ಮ ಮನೆಗ ಅವ ಐದವ್ರಿ ಕುರಿ ಅವ ಒಂದೈದು ಕುರಿ ಅವ ಮೇಯ್ಸ್ತೀವಿ ಅವ್ರನ್ನ ಇವಾಗ ಬಿಸಿಲು ಕಾಲ ಅಲ್ಲ ಒಬ್ರು ಹಿಡ್ಕೊಂಡು ಹೋಗಿ ಮೇಯ್ಸ್ತೀವಿ ಇನ್ನು ಆರಾಮ್ ಕುಂದ್ರಾಗ ಬರಲ್ಲ ಅಂತ ಕುರಿ ಹಿಡ್ಕೊಂಡು ಹೋಗ್ತೀವಿ ಮೇಯ್ಸಕ್ಕ ಅಂದ್ರೆ ಈಗ ಬೇಸಿಗೆಗೆ ಮತ್ತೆಲ್ಲ ಬೆಳೆ ಬಂತು ಹೊಲಗಳು ಖಾಲಿ ಆದವು ಮತ್ತೆ ಏನ್ ಮಾಡೋದು ಅಂತೇಳಿ ಒಂದ್ ನಾಲ್ಕೈದು ಓತ್ ಮರಿ ತಗೊಂತೀರಾ ಏನು ಕುರಿ ಮರಿ ತಗೊಂತೀರಿ ಕುರಿ ಮೇರಿ ತಗೊಂತೀರಿ ಕುರಿ ಮೇರಿ ತಗೊಂಡಿದ್ದೆ ನಾವು ಮೇಯ್ಸ್ತೀರಿ ಮತ್ತೆ ಎಷ್ಟು ಸಹ ಮೇಯ್ಸ್ತೀರಮ್ಮ ಮತ್ತೆ ಯಾವಾಗ ಮಾರ್ತೀರಿ ಎಷ್ಟು ರೊಕ್ಕ ಕೊಟ್ಟು ತಗೊಂಡ್ಬರ್ತೀರಿ ಅದನ್ನ ಈಗ ದೊಡ್ಡ ಆದ್ಮೇಲೆ ಒಂದ್ ಆರು ತಿಂಗಳು ಮೇಯ್ಸ್ತೀರಾ ಇನ್ನೊಂದು ವರ್ಷ ಒಂದು ವರ್ಷ ಮೇಯ್ಸ್ತೀರಿ ಆರು ತಿಂಗಳು ಮೇಯ್ಸ್ತೀವ್ರಿ ಐದಾರು ತಿಂಗಳು ಮೇಯ್ಸ್ತೀವ್ರಿ ಇವಾಗ ಸೊಂಡು ತಂದು ಕಂತೀವ್ರಿ ಐದಾರು ತಿಂಗಳು ಮೇಯ್ಸಿ ಅವಾಗ ಮಾರ್ತೀವ್ರಿ ಏನ್ ಐದು ಟಗರ್ ಮರಿ ಓತ್ ಮರಿ ಒಮ್ಮೆಲೆ ತಗೊಂಡ್ ಬಿಡ್ತಾರೆ ಏನು ಸಣ್ಣ ದೊಡ್ಡ ಇರ್ತಾವ ಇಲ್ರಿ ಡಿಫ್ರೆಂಟ್ ಆತಾವ್ರಿ ಅವು ಒಂದ್ ವಾರ ಡಿಫ್ರೆಂಟ್ ಮೇಲೆ ತರ್ತೀವ್ರಿ ಸೊಣವೆ ಸೊಣವೆ ಎಂಟು ಹಾಲು ಕುಡಿತಿರ್ತಾವ ಏನು ಸ್ವಲ್ಪ ಸ್ವಲ್ಪ ಏನಾದ್ರು ಕೋಡ್ ಮೂಡಿರ್ತದ ಇಲ್ಲ ಹುಲ್ಲ ತಿಂದಿರ್ತಾವ್ರಿ ಹುಲ್ಲು ತಿಂತಿರ್ತಾವ ಹಾಲೇನು ಕುಡಿಯಲ್ರಿ ಅನಂತರ ಅವನ ತಂದಾಗ ಎಷ್ಟು ಅಂದಾಜಾಗಿ ಒಂದ್ ನಾಲ್ಕೈದು ಸಾವಿರ ರೂಪಾಯಿ ತಗೊಂತೀರ ಅಥವಾ ದೊಡ್ಡ ಆದ್ಮೇಲೆ ಎಷ್ಟು ಹೋತವು ಎಂಟು ಸಾವಿರ ರೂಪಾಯಿ ತರ್ತೀನಿ ನಾ ತರೋದು ಎಂಟು ಸಾವಿರ ಏಳು ಸಾವಿರ ಆರು ಸಾವಿರ ತರ್ತೀವಿ ನಾವು ಮಾರೋದು ಒಂದು ಹತ್ತು ಸಾವಿರ ಹನ್ನೆರಡು ಲಾಸ್ಟ್ ಹದಿಮೂರು ಸಾವಿರ ರೂಪಾಯಿ ಹೋಗ್ತಾವ್ರಿ ಡಬಲ್ ಆತದ ಡಬಲ್ ಆಗಲ್ರಿ ಮಾಮೂಲಿ ನಮ್ ಕೂಲಿ ಉಳಿತದ ಅದ್ರ ಮತ್ತೆ ಒಕ್ಕಲ್ತನ ಜೊತೆ ಅದು ಏನು ಕಟ್ ಹಾಕಿದ್ರೆ ಒಂದು ಹುಲ್ ತಂದು ಹಾಕಿದ್ರೆ ಮೇಸ್ಕೆ ಅಂತಲ್ಲಿ ಅಥವಾ ತಿನ್ಕಂತ ಇರ್ತಾವ ಇರ್ತಾವ ಅದಕ್ಕೇನು ಸಪರೇಟ್ ಆಗಿ ಇರ್ಬೇಕು ಅಂತೇನಿಲ್ಲ ಇರ್ಬೇಕನ್ನೋದೇನಿಲ್ರಿ ಮತ್ತೆ ರಕ್ಕಿಟ್ಟು ಮತ್ತೆ ಒಟ್ಟಿಗಿಟ್ಟು ತಂದು ಹಾಕ್ಬೇಕ್ರಿ ಹೌದು ಮತ್ತೆ ಬೇಸಿಗೆ ಕಾಲಕ್ಕೆ ಹಸಿರು ಹುಲ್ಲು ಇವು ಸಿಗಂಗಿಲ್ಲ ಸಿಗಂಗಿಲ್ರಿ ಸರ್ ಅದಕ್ಕೇನಾದ್ರು ಕಾಳುಗಳು ಇಡ್ಬೇಕು ಇಡ್ಬೇಕ್ರಿ ಜೋಳ ಸಜ್ಜೆ ಅಂತ ಇಡ್ಬೇಕಾತದ್ರಿ ನೋಡಮ್ಮ ನಂದಿನಿ ಈಗ ಒಂದ್ ದೊಡ್ಡ ಪ್ರಮಾಣದಲ್ಲಿ ಒಂದ್ ಐದು ಆರು ಇಟ್ಕತೀವಿ ಅಂತ ಹೇಳಿದ್ರಿ ಒಂದ್ ಹತ್ತು ಓತ್ಮರಿ ಇಟ್ಕೊಂಡು ಅದನ್ನೇ ಮಾಡಿದ್ರೆ ಮತ್ತೆ ಲಾಭ ಇಲ್ಲ ಅಂತ ಹೇಳ್ತೀವಿ ಹಂಗೆ ಇರ್ತದ್ರಿ ಸರ್ ಮನೆ ಹತ್ರ ರಿಸ್ಕ್ ಆತದ್ರಿ ಹೊಲ್ದಾಗ ಗುದ್ದಾಡಿ ಗುದ್ದಾಡಿ ಕೂಡ ಗಿಡ ಮುರ್ಕೊಂಡ್ಬಿಟ್ರಪ್ಪ ಅಂದ್ರೆ ಕಷ್ಟ ಕಷ್ಟ ರೀ ಕಷ್ಟ ಹುಲ್ಲು ಮತ್ತೆ ತಂದಾಕ್ಬೇಕಂದ್ರೆ ಬಾರಿ ತ್ರಾಸ ಆತದ ಹೊಲ್ದಾಗ ನಡೆಸಿದ್ರೆ ಬೇರೆ ಹೊಲ್ದಾಗೆ ಇದ್ದು ಹೊಲ್ದಾಗೆ ನಡೆಸ್ಬೇಕ್ರಿ ಒಂದ್ ಹತ್ತು ಹದಿನೈದು ತಂದ್ಕಂಡ್ರೆ ಸೆಡ್ ಹಾಕ್ಬೇಕು ಒಂದೇನು ಹಟ್ಟಿ ಹಾಕೊಂಡು ಅದಕ್ಕೆ ನೀರ್ಗೀರ ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡ್ಬೇಕು ಹೌದ್ರಿ ಸರ್ ಮಾಡ್ಬೇಕು ಇವಾಗ ಒಂದೆರಡು ಅಂದ್ರೆ ವೀಜ್ ಆತದ್ರಿ ಜಗ್ಗಿ ಅಂದ್ರೆ ಮತ್ತೆ ಪ್ರೈವೇಟ್ ಇಬ್ರು ಇರ್ಬೇಕಾಗ್ತದ್ರಿ ಏನಾದ್ರು ಕಾಲ್ಬೇನೆ ಬಂತು ಏನಾದ್ರು ಮುರ್ಕೊಂತು ಏನಾದ್ರು ರೋಗ ಬಂತು ಅಂತಂದ್ರೆ ಇಂಜೆಕ್ಷನ್ ನೋಡ್ಕೊಂತಿರ್ಬೇಕು ಅವನ ಮಾಡಿಸ್ತೀವ್ರಿ ಇಂಜೆಕ್ಷನ್ ಮಾಡಿಸೋದು ಇಂಜೆಕ್ಷನ್ ಮತ್ತೆ ಒಂದ್ ಔಟ್ರಿಗೆ ನೂರು ನೂರ ಐವತ್ತು ರೂಪಾಯಿ ಆಗ್ತದ್ರಿ ಅವರು ವೀಜ್ ಅನ್ನೋದೇನಿಲ್ರಿ ರಿಸ್ಕ್ ಏನಂದ್ರೆ ಇವಾಗ ಬಿಸಿಲು ಕಾಲ್ ಕುಂದ್ರಕ್ ಆಗಲ್ಲ ಯಾವ ಒಂದ್ ಹಿಡ್ಕಂತೀವ್ರಿ ಈಗ ಇವು ಟಗರ್ ಮರಿ ಓದ್ ಮರಿ ಸಾಕತ್ತಿವಿ ಅಂತ ಹೇಳಿ ಎಷ್ಟು ವರ್ಷದಿಂದ ಮಾಡಕತ್ತಿರುವ ಇವು ಒಂದ್ ನಾಲ್ಕೈದು ವರ್ಷ ಆಯ್ತ್ರಿ ಅಡ್ ಖರ್ಚು ಇವು ನಮ್ಗೆ ಏನಾರು ಮನೆಗೆ ಮೇಲೆ ಖರ್ಚು ಎಲ್ಲ ಹೊರಟೋತದ ಅಷ್ಟೇ ರೀ ಏನಾನ ಅವಸರ ಇದ್ದಾಗ ಬರ್ತದಂತ ಅವ್ರನ್ನ ತಗೊಂಡ್ ಏನಪ್ಪ ಏನೋ ಒಂದು ಅರ್ಜೆಂಟ್ ಬಂತು ರೊಕ್ಕಪ್ಪ ಅಂತಂದ್ರೆ ಮಾರ್ಕೆಟ್ ನ ಹೊಡ್ಕೊಂಡು ಹೋದಪ್ಪ ಅಂತಂದ್ರೆ ಅದು ನಮ್ಗೆ ರೊಕ್ಕ ಮನೆಗೆ ಇದ್ದಂಗ ಆಯ್ತ್ರಿ ಇವಾಗ ಮತ್ತೆ ಜಲ್ದಿ ಏನಾನ ಅವಸರ ಬಂದದಂದ್ರೆ ರೈತರಿಗೆ ಹೋಗಿ ಮಾರ್ಕೊಂಡ್ ಬರೋದು ಇನ್ನು ಅವಾಗ ಅವಶ್ಯಕತೆಗೆ ನಮ್ಗೆ ಬರ್ತದಂತ ಮಾರ್ತೀವಿ ರೀ ಸರ್ ಮನೆಗೆ ಎಷ್ಟು ಮಂದಿ ಇದೀರಮ್ಮ ನಿಮ್ಮ ಕುಟುಂಬದಾಗ ನಾವು ಐದು ಮಂದಿ ರೀ ಸರ್ ನಾವ್ ಇಬ್ರು ಗಂಡ ಹೆಂಡತಿ ಮೂವರು ಮಕ್ಕಳು ಅತ್ತೆ ಮಾಮಿಲ್ರಿ ಸರ್ ಐದು ಬಟ್ಟ ಮೂರು ಮಂದಿ ಮಕ್ಕಳು ಗಂಡ ಹೆಂಡತಿ ಐದು ಜನ ಇದೀರಿ ಐದು ಜನ ಇವ್ರಿ ಅಂದ್ರೆ ಎಲ್ಲ ತುಂಬಾ ಜವಾಬ್ದಾರಿ ಕುಟುಂಬದ್ದು ನಿನ್ ಮೇಲೆ ನಮ್ಮ ನಮ್ಮ ಮೇಲೆ ಸರ್ ನಮ್ಮ ಮೇಲೆ ನಮ್ ಗಂಡನ ನೋಡ್ಕೊಂತಾನ ನಾವು ನೋಡ್ಕೊಂಡ್ವಿ ಮಾಡ್ಬೇಕಮ್ಮ ಯಾಕಂತಂದ್ರೆ ಗಂಡನ ಜೊತೆ ಸ್ವಲ್ಪ ಅನನ್ಯವಾಗಿ ಇದ್ಕೊಂಡು ಅವನಿಗೆ ಸಪೋರ್ಟ್ ಕೊಟ್ಕೊಂಡು ಹೋದ್ರೆ ಸಂಸಾರ ನಡೀತಾವ ಹೌದ್ರಿ ಸರ್ ಅವ್ರಿ ಧೈರ್ಯ ಸ್ವಲ್ಪ ನಾವು ಕೊಟ್ರೇನೆ ಮುಂದಕ್ಕೆ ಹೋತಾರ್ರಿ ಸರ್ ಒಬ್ರೆ ಅಂದ್ರೆ ರಿಸ್ಕ್ ಆತದ ಒಕ್ಕಲ್ತನ ಆಗ್ಲಿ ಯಾವ್ದೇ ಸಂಸಾರ ಆಗ್ಲಿ ಒಂದು ಸಂಸಾರಪ್ಪ ಅಂತಂದ್ರೆ ಗಂಡ ಹೆಂಡತಿ ಎರಡು ಗಾಲಿ ಇದ್ದಂಗ ಹೌದ್ರಿ ಸರ್ ನಾವ್ ಹಿಡ್ಕಂಡ್ರೇನೆ ಅಲ್ರಿ ಸರ್ ಮುಂದ ಹೋಗೋದು ಇವಾಗ ನಾನು ನಾವ್ ಸಡ್ಲ ಬಿಟ್ರೆ ಆತನ್ ಸಡ್ಲ ಬಿಟ್ರೆ ಸಂಸಾರ ಆಗಲ್ಲ ಅದು ನಮ್ಗೆ ಹೇಳವ್ರಿ ಇಲ್ಲ ಅಂತ ನಾವೇ ನೋಡಿಕೊಂಡು ಮುಂದ ಹೋಗ್ಬೇಕ್ರಿ ಮತ್ತೆ ಕಿರಣ ಅಂಗಡಿ ಏನಾರ ವ್ಯವಹಾರಗಳು ಏನಾರಮ್ಮ ಖರ್ಚಿಗೆ ಮೇಲೆ ಖರ್ಚು ಕಿರಣ ಅಂಗಡಿ ಹಿಡ್ಕೊಂಡಿವ್ರಿ ದಿವಸ ಒಂದ್ ಐದಾರು ನೂರು ರೂಪಾಯಿ ಆತದ್ರಿ ಕಿರಣ ಅಂಗಡಿ ಹತ್ರ ಇನ್ನ ಸಾಯಂಕಾಲ ಎಲ್ಲ ಅಂಗಡಿ ನೋಡ್ಕೊಂತೀವ್ರಿ ಮಧ್ಯಾಹ್ನ ಎಲ್ಲ ಕುರಿಗಳು ಮೇಯ್ಸಕ್ಕೆ ಬಂದ್ ಮಾಡ್ತೇವೆ ಸರ್ ಸಾಯಂಕಾಲ ಅಷ್ಟೇ ಓಪನ್ ಮಾಡ್ತೀರಿ ಸಾಯಂಕಾಲ ಬೆಳಗ್ಗೆ ಮುಂಜಾನೆ ನೋಡಮ್ಮ ನಂದಿನಿ ಹಳ್ಳಿಯಾಗ ಅಂಗಡಿಗಳು ಇತ್ತೀಚೆಗೆ ಭಾಳ ಆಗ್ಬಿಟ್ಟವು ಓಣಿಗೊಂದು ಓಣಿಗೆರಡು ಆಗ್ಬಿಟ್ಟವು ಹೆಂಗ ಹಳ್ಳಿಯಾಗ ಏನು ವಸ್ತುಗಳು ಜಾಸ್ತಿ ಮಾರಾಟ ಆಗ್ತಾವ ಅಂತ ಹೇಳ್ತೀನಿ ಆತವ್ರಿ ಸರ್ ಮತ್ತೆ ಅವಸರ ಇಲ್ಲ ಅಂದ್ರೆ ಬರ್ತಾರಲ್ರಿ ಅಂಗಡಿಗಳೇನ್ ಜಾಸ್ತಿ ಅವ್ರಿ ಜಾಸ್ತಿ ಅವ ಜಲ್ದಿ ಅವಶ್ಯಕತೆಗೆ ಬೇಕಂದ್ರೇನೆ ಬರ್ಬೇಕಲ್ರಿ ಅವ್ರಿ ಹಂಗಾಗಿ ಏನು ವಸ್ತುಗಳು ಏನ್ ಮಾರ್ತಾವಮ್ಮ ಹಳ್ಳಿ ನಿಮ್ಮ ಅಂಗಡಿಯಾಗ ಸಕ್ಕರೆ ಚಾಪುಡಿ ಅಂತಾವು ಶಾಂಪು ಸಿಂಪಲ್ ಅಂದ್ರೆ ಬೆಲ್ಲ ಆಗ್ಲಿ ಮಂಡಾಳು ಅಂತಾವೆಲ್ಲ ಸೇಲ್ ಮಾರ್ತಾವ್ರಿ ಅಂತಂದ್ರೆ ಮುಂಜಾನೆ ಒಂದು ಸ್ವಲ್ಪ ತೆಗಿತೀರಿ, ಮತ್ತೆ ಸಾಯಂಕಾಲ ಕೆಲಸ ತೆಗೆದ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಹೊತ್ತು ನೋಡಿದ್ರೆ ಮಕ್ಕಳೆಲ್ಲ ಕೂಡ್ತಾರೆ ಅಂಗಡಿಯಾಗ? ಆಕಿನ ದೊಡ್ಡ ಆಕಿನ ಮಾರ್ತಾಳ್ರಿ ಅಂಗಡಿಯಾಗ. ಮಕ್ಕಳ ಮತ್ತೆ ನೋಡ್ಕೊಂತಾರ ಅವ್ರು ಸಾಲೆ ಮುಗಿಸ್ ಮೇಲೆ ಅವ್ರ ಅಂಗಡಿಗೆ ಮನೆ ಕೆಲಸ ಎಲ್ಲ ಕಲಿಸಿ ಅಮ್ಮ ಮಕ್ಕಳಿಗೆ? ಇಲ್ರಿ ಸರ್, ಅಂಗಡಿಯ ಕೆಲಸ ಒಂದೇ, ಆಕಿ ದೊಡ್ಡ ಆಕಿ ಬಿಟ್ಟಿವ್ರಿ, ಮನೆಯಾಗಿನ್ನ ಕೆಲಸ ಮಾಡಲ್ರಿ ಅವ್ರು, ಅಂಗಡಿ ಮಾರ್ತಾಳ್ರಿ ಆಕಿನ ದೊಡ್ಡ ಆಕಿನ. ಹಿಂಗಲ್ಲ ನೋಡಮ್ಮ, ಹೆಂಗೆ ಒಕ್ಕಲ್ತನ ಜೊತೆಗೆ ವ್ಯವಹಾರನ ಐತಿ, ಸಣ್ಣ ಪುಟ್ಟ ವ್ಯವಹಾರಗಳನ್ನು ಕೂಡ ಮಾಡ್ಕೊಂಡ್ರಿ, ಹೆಂಗೆ ಅನಿಸ್ತದ ಒಕ್ಕಲ್ತನ ಒಬ್ಬ ಹೆಣ್ಮಕ್ಳಾಗಿ ದುಡಿಯೋದು, ಮನೆ ನೋಡ್ಕೋಬೇಕು, ಹೊಲ ನೋಡ್ಕೋಬೇಕು, ಹಿಂಗಂದಾಗ ಬೇಸರ ಆಗಂಗಿಲ್ಲ? ಮಂದಿ ನೋಡ್ತಿರ್ತೀವಿ ನಾವು ಹಳ್ಳಿಗಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೆಣ್ಮಕ್ಳು ಹೊಲಕ್ಕೆ ಹೋಗೋದು ಅಪರೂಪ, ಎಲ್ಲರೂ ಕೂಲಿ ಮೇಲೆ ಮಾಡ್ಬೇಕಂತಾರ. ಹೌದ್ರಿ ಸರ್, ಅಂದರೆ ಲೈಫ್ ಭಾಳ ಕಷ್ಟ ಅನಿಸದ್ರಿ, ಅಂದರೆ ದೇವ್ರು ಕೊಟ್ಟಿದ್ದು ಇದಕ್ಕೆ ಅಲ್ಲ, ಏನ ಮಾಡಲೇಬೇಕಂತ ಜುಲಿಮ್ಗೆ ಹಂಗೆ ಮಾಡ್ಬೇಕಾತದ್ರಿ. ಬೇಸ್ ಬಂದ್ರೇನು ಸಂತೋಷ ಮೇಲೆ ಇರ್ತೀರಿ, ಬೇಸ್ ಬರಲಿಲ್ಲ ಅಂದ್ರೆ ಸಾಲ ಒತ್ತಗಬೇಕಾಗ್ತದ, ಸಾಲ ಅದು ಕಟ್ಟಬೇಕಂದ್ರೆ 3-4 ವರ್ಷ ಬೇಕು ಮತ್ತೆ ಸಾಲ ತೀರ್ಸಕ. ಹಂಗಾಗಿ ರಿಸ್ಕ್ ಅನ್ಸದ್ರಿ, ಅಂದ್ರೆ ಜೀವತ ನಿಷ್ಠೆ ಅದಲ್ಲ, ತಪ್ಪಿದ್ದಲ್ಲ. ತಪ್ಪಿದ್ದಲ್ರಿ ಸರ್, ಒಬ್ರು ನೋಡಿ ಒಬ್ರು ನೊಕ್ಕಂತ ಮಾಡ್ಕೊಂತ ಇರ್ಬೇಕು, ಇನ್ನ ಎಲ್ಲ ನೆನ್ಶೇನ್ರ ಆಗ್ಲಾರ್ದ ಕೆಲಸ ಅಲ್ಲ. ಹಂಗಂತ ಹಂಗೆ ಮಾಡ್ತೀರಿ ಸರ್. ಹೆಂಗಮ್ಮ, ಹೆಂಗ ಈಗ ಅತ್ತೆಮ್ಮ ಅವರಿಲ್ಲ, ಗಂಡಿಣ್ತಿದ್ದೀರಿ, ಏನೋ ಮನೆಗೆ ಮಾಡ್ಕೊಂಡ್ರ ಒಕ್ಕಲ್ತನದ ಮೇಲೆ ರೊಕ್ಕ ಉಳಿಸ್ಕೊಂಡು ಏನಾರ ವ್ಯವಸ್ಥಿತವಾಗಿ ಬೇಕಾಗ್ತದ ಮುಂದಿನ ಭವಿಷ್ಯಕ್ಕೆ, ಸ್ವಲ್ಪ ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾಲದಾಗಿದ್ರೆ ನಮ್ಮ ರೊಕ್ಕಕ್ಕೆ ಮಾಡ್ಕೊಂಡ್ರಿ, ಮನೆಗೆ ಏನಾರು ಕಡಿಸ್ಕೊಂಡ್ರೆ ಹೆಂಗೆ? ಇಲ್ರಿ ಸರ್, ಮನೆ ಕಡಿಸೀವಿ, ಸಾಲ ಅಂದ್ರೆ ಸಾಲ ಆದ್ರಿ ಸರ್, ಮನೇನ್ ಕಡಿಸೀವಿ. ಲೈಫ್ ಬೇಸದ್ರಿ ಸರ್, ಟ್ಯಾಕ್ಟರ್ ಅದ ಸ್ವಂತದ್ದು, ಇನ್ನು ಹಂಗೆ ಇಬ್ಬರೇ ಇವಲ್ಲ, ಹಂಗೆ ನಡ್ಸಕ್ಕೆ ಹಚ್ಚೀವ್ರಿ. ಸಾಲ ಆದ್ರಿ. ಹೆಂಗಮ್ಮ, ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿ ಭಾಳ ಕಷ್ಟ ಪಡ್ತಾರ, ಗಂಡ್ಮಕ್ಳ ಜೊತೆ ಸಂಸಾರ ಮಾಡ್ಕೊಂಡು ದುಡಿದು, ಕೆಲವೊಂದು ಗಂಡ್ಮಕ್ಳು ಕೆಲಸ ಮಾಡಂಗಿಲ್ಲ, ಊರಾಗ ತುತ್ತರಿಗಾಡ್ತಿರ್ತಾವ, ಹೆಣ್ಮಕ್ಳು ಹೊಲ ನೋಡ್ಕೋಬೇಕು, ಕೂಲೆಲ್ಲ ನೋಡ್ಕೋಬೇಕು, ವ್ಯವಹಾರ ನೋಡ್ಕೋಬೇಕು. ಹೆಂಗಮ್ಮ ಒಕ್ಕಲ್ತನ ಜೊತೆಗೆ ಹೆಣ್ಮಕ್ಳಿಗೆ ಏನಂತ ಹೇಳ್ತೀನಿ ನಮ್ಮ ಹಳ್ಳಿ ಮಂದಿಗೆ ನಿನ್ನ ವಿಚಾರಗಳು? ಏನ್ರಿ ಸರ್, ಇವಾಗ ಗಂಡ ಹೆಣ್ಣು ಸರಿ ಇದ್ರೇನೆ ಬೇಸಾತದ್ರಿ, ಮಾಡೋರಿದ್ರೇನೆ, ಒಬ್ಬ ಕುಡಿಯೋದು ಮಕ್ಕಂಬೋದು ಗಂಡ್ಮಕ್ಳು ಹೋಗ್ಲಾರ್ದಂಗ ಮಾಡೋದಾದ್ರೆ ಅದು ಹಂಗೆ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳಿಗೆ ಮಾತ್ರ ಪೂರಿ ತ್ರಾಸ ರೀ, ತ್ರಾಸ ಅವ್ರನ್ನ ಹಿಡ್ಕೊಂಡು ಮಾಡ್ಕೋಬೇಕಂದ್ರೆ ಕಷ್ಟ ಅನಿಸ್ತದ್ರಿ. ಸಂಬಳಸೋದು ದೊಡ್ಡ ಸುದ್ದಿ ಆಗ್ತದ, ಆಗಲ್ರಿ ಇನ್ನ ಹೇಳಕ್ ಮತ್ತೆ ಆಗಲ್ರಿ ಅವ್ರಿಗೆ. ಅವ್ರು ಮಾತ್ಕೊಳಂಗಿಲ್ಲ, ಏನ್ ಯಾಕೆ ಬೇಕು ತಂದಾಕೋ ನಾನು ಅಂತೇಳಿ ಅವ್ರ ಊರು ತಿರ್ಗಾಡ್ತಿರ್ತಾರೆ. ಹೌದ್ರಿ, ಇನ್ನಾಯ್ತು ಇವಾಗ ಕೆಲಸ ಮುಗಿದ್ರೆ ಮತ್ತೆ ಅವ್ರನ್ನ ಹಿಡ್ಕೊಂಡು ಬೆಂಗಳೂರಿಗೆ ಹಂಗ ಹೋಗ್ಬೇಕ್ರಿ, ಹೊಲ್ದು ಇಲ್ದವ್ರು. ಬಾರಿ ರಿಸ್ಕ್ ಅನ್ಸುತ್ತೆ. ಈಗ ಸುಗ್ಗಿ ಕಾಲದಾಗ ಕರೆಕ್ಟ್ ಆಗಿ ಮಳೆ ಬೆಳೆ ರೇಟ್ ಸಿಕ್ತಪ್ಪ ಅಂತಂದ್ರೆ ಚಲೋ ಇರ್ತದ, ಈಗ ಹಾಕಿದ ಬಂಡವಾಳ ಸ್ವಲ್ಪ ಏನೋ ಲಾಸ್ ಆಯ್ತಪ್ಪ ಅಂತಂದ್ರೆ ಮತ್ತೆ ಗೋವಾ ಮಹಾರಾಷ್ಟ್ರ ಹೋಗ್ಬೇಕಾಗ್ತದ. ಹೋಗ್ಬೇಕಾಗ್ತದ್ರಿ, ಮಳೆಗಾಲ ಬೇಸಾಯ್ತಂದ್ರೆ ನಡೀತದ್ರಿ, ಮತ್ತೆ ಮಾಮೂಲಿ ಆಗ್ಯದಂದ್ರೆ ಇನ್ನು ಹೋಗ್ಬೇಕಾಗ್ತದ್ರಿ. ಒಳದಮ್ಮ ನಂದಿನಿ, ಭಾಳಷ್ಟು ಖುಷಿ ಆಯ್ತು ನೋಡು, ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಕೊಂಡು 3 ಮಕ್ಕಳು ಮಾಡಿಕೊಂಡು ಮಕ್ಕಳನ್ನು ಕೂಡ ಒಂದು ನಿನ್ನ ಲೆಕ್ಕದಾಗ ಇಟ್ಕೊಂಡು ಹೊಲ ಮನೆ ನೋಡಿಕೊಂಡು 4 ಟಗರ ಮರಿ ಸಾಕೊಂಡು ಒಂದು ಸಣ್ಣದ ಅಂಗಡಿ ಇಟ್ಟುಕೊಂಡು ಕೃಷಿಯನ್ನು ಮಾಡ್ತಾ ನೆಮ್ಮದಿಯಾಗಿ. ಭಾಳಷ್ಟು ನಾವು ಹೆಣ್ಮಕ್ಳನ್ನು ಮಾತಾಡಿಸಿದಾಗ ಭಾಳ ತಿಪ್ಪಲರಿ ಸರ, ಗಂಡ್ಮಕ್ಳನ್ನು ಮಾತ್ಕೊಳ್ಳಂಗಿಲ್ಲ, ಭಾಳ ಒಕ್ಕಲ್ತನದಾಗ ಲಾಸ್ ಐತಿ, ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ತಾರೆ. ನೋಡು, ಮೊದಲೇದಾಗಿ ನಾನು ನಿಮಗೆ ಏನು ಕಲ್ಕಂಡಪ್ಪ ಅಂತಂದ್ರೆ ಖುಷಿಯಾದೀವಿ ರೀ, ದುಡಿಬೇಕು, ಅನುಸರಿಸ್ಕೊಂಡು ಹೋದ್ರೆ ಮಾತ್ರ ಹಳ್ಳಿ ಬದುಕು ಚಲೋ ಐತೆ ಅಂತ ಹೇಳಿದಿ. ಭಾಳಷ್ಟು ಖುಷಿ ಆಯಿತು ನಿನ್ನ ಜೊತೆ ಮಾತನಾಡಿ. ಚಲೋತ್ನಾಗಿ ದಾಂಪತ್ಯ ಜೀವನ ಚಲೋ ಇರಲಿ, ಒಕ್ಕಲ್ತನ ಚಲೋತ್ನಾಗಿ ಮಾಡಿರಿ, ಮತ್ತೆ ಕೆಲವೊಂದು ವಿಚಾರಗಳನ್ನು ನೀವು ಅಳವಡಿಸ್ಕೊಳ್ರಿ. ಯಾಕಂದ್ರೆ ಈಗ ಟಗರ್ ಮರಿ ಅಂತ ಹೇಳಿದ್ರಿ, ಕೋಳಿ ಸಾಕಾಣಿಕೆ ಮಾಡ್ಕೊಡ್ರಿ, ಏನೋ ಸಣ್ಣದು ರೊಟ್ಟಿ ಮಿಷಿನ್ ಇಟ್ಕೊಳ್ರಿ, ಏನೋ ಒಂದು ವ್ಯವಹಾರಗಳ ಜೊತೆ ಕೃಷಿಯನ್ನು ಮಾಡಿದಾಗ ನಮ್ಮಲ್ಲಿ ನೀವು ಹೇಳಿದೀಗ ಮೆಣಸಿನ್ಕಾಯಿ ಲಾಸ್ ಆತ ಅಂತ ಹೇಳಿದ್ರಿ, ಅದರಲ್ಲಿ ಹೋಯ್ತಪ್ಪ ಅಂತಂದ್ರೆ ಇನ್ನೊಂದ್ರಗಾರ ನಮ್ಗೆ ಸ್ವಲ್ಪ ಮೇಕಪ್ ಆಗ್ಬೇಕು, ಕವರ್ ಆಗ್ಬೇಕು. ಅಂದ್ರೆ ಮನೆ ಹತ್ರ ಇದ್ರೆ ಮತ್ತೆ ನಾವು ಮಿಷಿನ್ ಹೊಲ್ತೀವ್ರಿ, ಡೋರ್ ಚೀಲ ಹೊಲ್ತೀವ್ರಿ. ಇನ್ನು ಅಂಗಡಿ ಕೆಲಸ ಇಲ್ಲ ಅಂದ್ರೆ ಅಂಗಡಿ ನೋಡ್ಕೊಂಡು ಡೋರಿ ಚೀಲ ಹೊಲ್ತೀನಿ, ಕೆಲಸ ಇತ್ತಂದ್ರೆ ಹೊಲ್ಕೋತೀವಿ. ಅಂದ್ರೆ ಒಲೆ ಮಿಷಿನ್ ಕೂಡ ನಿಮ್ಮ ಮನೆಗೆ ಅದ? ಐತ್ರಿ ಮಿಷಿನ್. ಆದ್ರಿ ಎಲ್ಲಿ ಕಲ್ಕಂಡಮ್ಮ ಮಿಷಿನ್ ಒಲೆಯದು? ಮನೆಗೆ ಕಲ್ಕಂಡಿನ್ರಿ, ಎಲ್ಲಿ ಅನ್ ನೋಡ್ಕೊಂಡಿಲ್ಲ, ನಮ್ಮ ಐತ್ಲಿಸಿ ನಾವು ಕಲ್ಕಂಡಿವ್ರಿ. ಒಳ್ಳೇದಮ್ಮ, ಭಾಳಷ್ಟು ಖುಷಿ ಆಯ್ತು ನಿಮ್ಮ ಜೊತೆ, ನಿಮ್ಮ ಒಕ್ಕಲ್ತನದ ಬದುಕು ನೆಮ್ಮದಿಯಾಗಿರಲಿ, ದೇವರಮ್ಮ ಒಳ್ಳೇದು ಮಾಡಲಿ. ನಿನ್ನ ವಿಚಾರಗಳು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಂದಿನಿಯವರೇ ತಮಗೆ ಧನ್ಯವಾದಗಳಮ್ಮ. ನಮಸ್ಕಾರ. ಥ್ಯಾಂಕ್ಸ್ ರೀ, ಧನ್ಯವಾದಗಳು. ಇದುವರೆಗೆ ರಾಯಚೂರು ತಾಲೂಕಿನ ಉಡುಮಗಲ್ ಗ್ರಾಮದ ನಂದಿನಿ ಅವರ ಕೃಷಿ ಅನುಭವಗಳನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಯಾಳ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ, ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ.

ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ಮೆಸೇಜಿಂಗ್ ಆಪ್ನಲ್ಲಿ ಅಪರಿಚಿತ ನಂಬರ್ನಿಂದ ಯಾರಾದರೂ ಮದುವೆಯ ಕಾರ್ಡ್ ಕಳಿಸಿ ಡೌನ್ಲೋಡ್ ಮಾಡಲು ಹೇಳಿದ್ರೆ ಏನ್ ಮಾಡ್ತೀರಿ? ಎ ಸಂಬಂಧ ಉಳಿಸ್ಕೊಳ್ತೀರಿ, ಬಿ ಡೌನ್ಲೋಡ್ ಮಾಡಿ ವೆನ್ಯೂ ನೋಡ್ತೀರಿ, ಸಿ ಅಪರಿಚಿತ ನಂಬರ್ನಿಂದ ಬಂದ ಯಾವುದೇ ಫೈಲ್ ಅಥವಾ ಲಿಂಕ್ ಕ್ಲಿಕ್ ಮಾಡುವುದಿಲ್ಲ. ನಿಮ್ಮ ಉತ್ತರ ಸಿ ಆಗಿದ್ರೆ ಅದ್ಭುತ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. ಯುಪಿಐ ಮೂಲಕ ಜನಹಿತಕ್ಕಾಗಿ ಜಾರಿಗೆ. ರಾಯಚೂರು ಜಿಲ್ಲಾ ಉತ್ಸವ ಕುರಿತು ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಶರಣಗೌಡ ಬಯ್ಯಾಪೂರ್ ಅವರಿಂದ ಸಂದೇಶ. ಎಡೆದರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ರಾಯಚೂರು ಜಿಲ್ಲಾ ಉತ್ಸವವನ್ನು ಆಯೋಜಿಸಲಾಗಿದ್ದು ಒಂದು ಅದ್ಧೂರಿಯಾಗಿ ಈ ಒಂದು ಜಿಲ್ಲಾ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಬಂಧುಗಳು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿ ಈ ಒಂದು ಜಿಲ್ಲಾ ಉತ್ಸವಕ್ಕೆ ಒಂದು ಮೆರಗು ಕೊಡಬೇಕು. ಯಾಕಂದರೆ ತುಂಗಭದ್ರಾ ಮತ್ತು ಕೃಷ್ಣೆಯ ಮಧ್ಯದಲ್ಲಿರುವಂಥ ನಮ್ಮ ರಾಯಚೂರು ಜಿಲ್ಲೆ ಬಹಳಷ್ಟು ಫಲವತ್ತಾದ ಭೂಮಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಭತ್ತದ ಕಣಜ ಅಂದರೆ ತಪ್ಪಾಲಿಕ್ಕಿಲ್ಲ, ನಾವು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡುವಂಥವರು. ಎಲ್ಲ ರೀತಿಯಲ್ಲಿ ಒಂದು ರಾಜ್ಯಕ್ಕೆ ಅತ್ಯವಶ್ಯಕವಾಗಿ ಈ ಒಂದು ರಾಯಚೂರು ಜಿಲ್ಲೆ ಒಂದು ಕೊಡುಗೆ ಅಪಾರ ಅಂದರೆ ತಪ್ಪಾಗಿಲ್ಲ. ಒಂದು ಜಿಲ್ಲಾ ಉತ್ಸವಕ್ಕೆ ತಾವೆಲ್ಲರೂ ರಾಯಚೂರು ಜಿಲ್ಲೆಯ ಜನತೆ ಆಗಮಿಸಿ ಒಂದು ಉತ್ಸವಕ್ಕೆ ಕಳೆ ತರಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೆ. ಪಾಲಕರಿಲ್ಲದ ಬಾಲಿಯರೇ ತನ ಜನ್ಮ, ಪಾಲಕರಿಲ್ಲದ ಬಾಲಿಯರೇ ತನ ಜನ್ಮ, ಬಾಡಿಗೆಯಷ್ಟು ಕುಡಿರಂಗಿ ಅಳವ್ವ, ಬಾಡಿಗೆಯಷ್ಟು ಕುಡಿರಂಗ ಬಾಳಲಯ್ಯ, ಆತುಜ ದೀದಿ ಬಗರಂಗ ಕೇಳವ್ವ, ಆತುಜ ದೀದಿ ಬಗರಂಗ ಕೇಳವ್ವ, ಬಾಲಕರಿಲ್ಲದ ಬಾಲಿಯರ ಜನ್ಮ. ಪಂಜಯ ಮಣಿ ಮುಂದ ಅಂದರೆ ಇಡವುಟ್ಟೆ, ಪಂಜಯ ಮಣಿ ಮುಂದ ಅಂದರೆ ಇಡವುಟ್ಟೆ, ತಂಗಿ ತಂಗಿಗಳಲ್ಲಿ ಕಿರಗು ತಂಗೇಳವ, ತಂಗಿ ತಂಗಿಗಳಲ್ಲಿ ಕಿರಗು ತಂಗೇಳವ, ಪಂಜಯ ಬದುಕೆಲ್ಲ ನೆರವರಿಗಾಯಿತು, ಪಂಜೆಯ ಬದುಕೆಲ್ಲ ನೆರವರಿಗಾಯಿತು, ಬಾಲಕರಿಲ್ಲದ ಬಾಲಿಯರ ಜನ್ಮ. ಪಂಜೆಯ ಮನಿ ಒಳಗ ಬಂಗಾರ ಒಳಕಲ್ಲು, ಪಂಜೆಯ ಮನಿ ಒಳಗ ಬಂಗಾರ ಒಳಕಲ್ಲು, ಬಂದು ಕುಟಾಕ ಸದೈಲ ಕೇಳವ್ವ, ಬಂದಿ ಕುಟಾಕ ಸದೈಲ ಮಾರಮಿ, ಬನ್ನಿ ಮುಡಲಾಕ ಮಗನಿಲ್ಲ ಕೇಳವ್ವ, ಬನ್ನಿ ಮುಡಲಾಕ ಮಗನಿಲ್ಲ ಕೇಳವ್ವ, ಬಾಲಕರಿಲ್ಲದ ಬಾಲಿಯರ ಜನ್ಮ. ಎಡಿಗೆ ತಲೆ ಇಲ್ಲ ಜೋಡಿಗೆ ಮಲಗಿಲ್ಲ, ಎಡಿಗೆ ತಲೆ ಇಲ್ಲ ಜೋಡಿಗೆ ಮಲಗಿಲ್ಲ, ಮೋಡ ಬಂದಲ್ಲಿ ಬಿದ್ದಲಿಲ್ಲ ಎಣ್ಣಿನ, ಮೋಡ ಬಂದಲ್ಲಿ ಬಿದ್ದಲಿಲ್ಲ ಎಣ್ಣಿನ, ಕೋಡೆ ಜನ್ಮ ಕವಿ ದೂಜು ಕವಿಲ್ಲ ಕೇಳವ್ವ, ಕೋಡೆ ಜನ್ಮ ಕವಿ ದೂಜು ಕವಿಲ್ಲ ಕೇಳವ್ವ, ಬಾಲಕರಿಲ್ಲದ ಬಾಲಿಯರೇ ತರ ಜನ್ಮ. ಚಂದನ ಕೊಡು ಶಿವನೇ ಬಂಧನ ಬರಲಾರಿ, ಚಂದನ ಕೊಡು ಶಿವನೇ ಬಂಧನ ಬರಲಾರಿ, ಪಂಜಮ್ಮ ಚತ್ತವೇದು ಒಲಲರನಯ್ಯ, ಪಂಜಮ್ಮ ಚತ್ತವೇದು ಒಲಲರ ಭೂಮಿ ಮೇಲೆ ಅಂಜಿನ ಬಾನ ಉಡಲರನಯ್ಯ, ಅಂಜಿನ ಬಾನ ಉಡಲರನಯ್ಯ, ಬಾಲಗರಿಲ್ಲದ ಪಾನಿಯನೆ ತರ ಜನ್ಮ ಎಣ್ಣಗಿರುವುದಕ್ಕಿಂತ ಮಣ್ಣಾಗಿರುವುದಾಲೇತು, ಎಣ್ಣಗಿರುವುದಕ್ಕಿಂತ ಮಣ್ಣಾಗಿರುವುದಾಲೇತು, ಮಣ್ಣಿನ ಮೇಲೆ ಮಲವಗಿ ದಳದರೆ, ಮಣ್ಣಿನ ಮೇಲೆ ಮಲವಗಿ ದಳದರೆ, ಬಂದ ಜನರಿಗೆಲ್ಲ ನೆರಳತೆ ಕೇಳುವ, ಬಂದ ಜನರಿಗೆಲ್ಲ ನೆರಳತೆ ಕೇಳುವ, ಬಾಲಕರಿಲ್ಲದ ಬಾಲಿಯ ನೆರ ಜನ್ಮ ಕಂದನ ಕೊಡು ಶಿವನೇ ಬಂಧನ ಬರಲಾರಿ, ಕಂದನ ಕೊಡು ಶಿವನೇ ಬಂಧನ ಬರಲಾರಿ, ಪಂಜಂಬ ಶಬ್ದವೇದು ಒರಲರನಯ್ಯ, ಪಂಜಂಬ ಶಬ್ದವೇದು ಒರಲರ ಭೂಮಿ ಮೇಲೆ ಅಂಗಿನ ಬಾನ ಉಣರನಯ್ಯ, ಅಂಗಿನ ಬಾನ ಉಣರನಯ್ಯ, ಬಾಲಕರಿಲ್ಲದ ಬಾಲಿಯನೆ ತರ ಜನ್ಮ ಬಾಡಿಗೆಯತ್ತು ಸುಡಿದಂಗ ಕೇಳುವ, ಬಾಡಿಗೆಯತ್ತು ಸುಡಿದಂಗ ಬಾಳಲಯ್ಯ, ಆದಿನ ದೀದಿ ಬಗರಂಗ ಕೇಳುವ, ಆದಿನ ದೀದಿ ಬಗರಂಗ ಕೇಳುವ, ಬಾಲಕರಿಲ್ಲದ ಬಾಲಿಯನೆ ತರ ಜನ್ಮ ವಿಠಲನ ಗುಡಿ ಮುಂದ ಎಷ್ಟು ನಿಂತೇನು, ವಿಠಲನ ಗುಡಿ ಮುಂದ ಎಷ್ಟು ನಿಂತೇನು, ಇಟ್ಟ ಕುಂಕುಮವೆಲ್ಲ ದೇವರ ತಗಿಯಲವ್ವ, ಇಟ್ಟ ಕುಂಕುಮವೆಲ್ಲ ದೇವರ ತೊಯ್ಯನ ಗೊಪ್ಪ, ತೊತ್ತೆಗೆ ಮಗನ ದಯ ಮಾಡುವರಿ, ತೊತ್ತೆಗೆ ಮಗನ ದಯ ಮಾಡುವರಿ, ಬಾಲಕರಿಲ್ಲದ ಬಾಲಿಯನೆ ತರ ಜನ್ಮ ಬಾಡಿಗೆಯಷ್ಟು ತುಡಿದಂಗ ಕೇಳುವ, ಬಾಡಿಗೆಯಷ್ಟು ತುಡಿದಂಗ ಬಾಳಲಯ್ಯ, ಆತುಂಡ ದೀದಿ ಬಗರಂಗ ಕೇಳುವ, ಆತುಂಡ ದೀದಿ ಬಗರಂಗ ಕೇಳುವ, ಬಾಲಕರಿಲ್ಲದ ಬಾಲಿಯನೆ ತರ ಜನ್ಮ. ತಾಯಿ ಮಗನ ಕುಡಿ ಮದವಿ ಮಾಡಿಕೊಂಡು ಮತ್ತ ಲೋಕ ತಲವಿತ್ತು ಕರೆ, ಜಕ್ಕಿ ವಟಿಲ ಜೀವ ಹುಟ್ಟಿದು ಕರೆ, ಜಕ್ಕಿ ವಟಿಲ ಜೀವ ಹುಟ್ಟಿದು ಕರೆ, ವಿಷ್ಣುವಿನ ಮಗನ ಬ್ರಹ್ಮ ಕರೆ, ಮೂಲ ಮೂರ್ತಿಗಳ ತಜ್ವಳ ಗೊಟ್ಟೆ ಉತ್ತನಾಗಿ ದಳದಿದ್ದು ಕರೆ, ಮೂಲ ಮೂರ್ತಿಗಳ ತಜ್ವಳ ಗೊಟ್ಟೆ ಉತ್ತನಾಗಿ ದಳದಿದ್ದು ಕರೆ, ದಕ್ಷ ಬ್ರಹ್ಮನೋಡು ಮಾವ ಕರಿ, ದಕ್ಷ ಬ್ರಹ್ಮನೋಡು ಮಾವ ಕರಿ, ಸುದು ಮಾತಿಗಾಗಿ ಮನಸ್ಸು ಕೊಟ್ಟುದ ದಕ್ಷ ಬ್ರಹ್ಮಗ ಓಮ ಇದ್ದು ಕರಿ, ಸುದು ಮಾತಿಗಾಗಿ ಮನಸ್ಸು ಕೊಟ್ಟುದ ದಕ್ಷ ಬ್ರಹ್ಮಗ ಓಮ ಇದ್ದು ಕರಿ, ಸುತ್ತ ಕೇಳೆ ಪಾರ್ವತಿ ಬಂದಿದ್ರು ಕರಿ, ಸುತ್ತಿ ಕೇಳೆ ಪಾರ್ವತಿ ಬಂದಿದ್ರು ಕರಿ, ಸಾರಂತ ತಾಯಿ ತಂದಿ ಗಳಿದ್ರು ಕರಿ, ಕಂದ ಸತ್ತ ಮೇಲೆ ರಂಗೆ ಆದ ಮೇಲೆ ಕಂದ ಒಳಗಾಡಿದ್ರು ಕರಿ. ಕಂದ ಸತ್ತ ಮೇಲೆ ರಂಗೆ ಆದ ಮೇಲೆ ಅಗ್ನಿಯಲ್ಲಿ ಆಗಿದ್ರು ಕರಿ. ಸರಸ್ವತಿ ಮೂರು ಕರಿ, ಸರಸ್ವತಿ ಮೂರು ಕರಿ, ಸೂರ್ಯನಲ್ಲು ಮುರಿದು ಕರಿ, ನೋಡಿ ಗಣಪತಿಯ ಓಡಿ ಹೋಗುವಾಗ ಬಿದ್ದು ಮಂಚೆ ಒಳದಿದ್ದು ಕರಿ. ನೋಡಿ ಗಣಪತಿಯ ಓಡಿ ಹೋಗುವಾಗ ಬಿದ್ದು ಮಂಚೆ ಒಳದಿದ್ದು ಕರಿ. ಚಂದ್ರಮ್ಮ ವೈಳವ ಚರ್ಮ ಕರಿ, ಚಂದ್ರಮ್ಮ ವೈಳವ ಚರ್ಮ ಕರಿ, ಪುರವಿನ ಎಣದಿನ ಕೆಳೆದು ಕರಿ, ಪುರವಿನ ಜಾಪ ಚಂದ್ರ ಮಗಕ್ಕೆ ಕಪೋಯರ ಕೊಳೆದಿದ್ದು ಕರಿ. ಪುರವಿನ ಜಾಪ ಚಂದ್ರ ಮಗಕ್ಕೆ ಕಪೋಯರ ಕೊಳೆದಿದ್ದು ಕರಿ. ಚಿಟ್ಟಿಗೇರಿ ಜೀವನು ಬಂದಿದ್ದು ಕರಿ, ಚಿಟ್ಟಿಗೇರಿ ಜೀವನು ಬಂದಿದ್ದು ಕರಿ, ಅಗ್ನಿಯಲ್ಲಿ ವೀರಭದ್ರ ಮುಚ್ಚಿದ್ದು ಕರಿ, ವೀರಭದ್ರ ಉದಾರ ತಾಳಿತ ದಕ್ಕ ಭ್ರಮಣ ಮಾಡದಿದ್ದು ಕರಿ. ಚಿಟ್ಟಿಗೇರಿ ಜೀವನು ಬಂದಿದ್ದು ಕರಿ, ಚಿಟ್ಟಿಗೇರಿ ಜೀವನು ಬಂದಿದ್ದು ಕರಿ, ಅಗ್ನಿಯಲ್ಲಿ ವೀರಭದ್ರ ಮುಚ್ಚಿದ್ದು ಕರಿ, ವೀರಭದ್ರ ಉದಾರ ತಾಳಿತ ದಕ್ಕ ಭ್ರಮಣ ಮಾಡದಿದ್ದು ಕರಿ. ಗದಗಿನ ಬೆಟ್ಟಿಗೆರೆ ಊರು ಕರಿ, ಗದಗಿನ ಬೆಟ್ಟಿಗೆರೆ ಊರು ಕರಿ, ಕೇಕಮ್ಮನ ಮುಟ್ಟ ದಾಯವೋ ಪದ ಮಾಡಿ ಆಡಿದ್ದು ಕರಿ. ಗದಗಿನ ಬೆಟ್ಟಿಗೆರೆ ಊರು ಕರಿ, ಗದಗಿನ ಬೆಟ್ಟಿಗೆರೆ ಊರು ಕರಿ, ಕೇಕಮ್ಮನ ಮುಟ್ಟ ದಾಯವೋ ಪದ ಮಾಡಿ ಆಡಿದ್ದು ಕರಿ.